ಚಿನ್ನಮ್ಮ ಲಾಲಿ ಚಿಲಿಪಿಲಿ ಪಿಲ್ಲಕ್ಕಿ ಕಿಲಿಕಿಗೆ ನಮ್ಮ ಕೋಲು ಘನವಾದವೇ ಚಿನ್ನಮ್ಮ ಲಾಲಿ ಚಿನ್ನಮ್ಮ ಕಾದೈತೆ ಗುರು ಪರ್ಯಂಬ ಬೆಕ್ಕಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ ಗುರು ಪರ್ಯಂಬ ಬೆಕ್ಕಿಗೆ ಕಾದೈತೆ ಅಳಗ ಬೆಳಗೆಂಬ ನಾಯಲ್ಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ ಅಳಗ ಬೆಳಗೆಂಬ ನಾಯಿಗೆ ಕಾದೈತೆ ಸೆಳಗಾಯಿ ಬಳಗಾಯಿ ದೊಣ್ಣೆಲ್ಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ ಚಿನ್ನಮ್ಮ ಲಾಲಿ ಚಿಲಿ ಪಿಲಿ ಪಿಲ್ಲಕ್ಕಿ ಕಿಲಿಕಿಗೆ ನಮ್ಮ ಕೋಲು ಘನವಾದವೇ ಚಿನ್ನಮ್ಮ ಲಾಲಿ ಚಿನ್ನಮ್ಮ ದೇವನೆಂಬ ಬೆಂಕಿಗೆ ಕಾದೈತೆ ವರುಣ ದೇವನೆಂಬ ಮಳೆಯೆಲ್ಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ ವರುಣ ದೇವನೆಂಬ ಮಳೆಯನ್ನು ಕಾದೈತೆ ಕೊಡತಾಳಿ ಕರಕಿಯ ಹುಲ್ಲೆಲ್ಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ ಕೊಡತಾಳಿ ಕರಕಿಯ ಹುಲ್ಲಿಗೆ ಕಾದೈತೆ ಮುಂಗಾರ ಗೋಡಿನ ಎಮ್ಮೆಲ್ಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ ಚಿನ್ನಮ್ಮ ಲಾಲಿ ಚಿಲಿ ಪಿಲಿ ಪಿಲ್ಲಕ್ಕಿ ಕಿಲಿಕಿಗೆ ನಮ್ಮ ಕೋಲು ಘನವಾದವೇ ಚಿನ್ನಮ್ಮ ಲಾಲಿ ಚಿನ್ನಮ್ಮ ತುಂಬಿರುವ ಹಾಲಿಗೆ ಕಾದೈತೆ ಪಂಚೇಂದ್ರಿಯವೆಂಬ ಹೆಪ್ಪಲ್ಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ ಪಂಚೇಂದ್ರಿಯವೆಂಬ ಹೆಪ್ಪಿಗೆ ಕಾದೈತೆ ಬುದ್ಧಿ ಎಂಬುವ ಬೆಣ್ಣೆಲ್ಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ ಬುದ್ಧಿ ಎಂಬುವ ಬೆಣ್ಣೆಗೆ ಕಾದೈತೆ ಜ್ಞಾನ ಜ್ಯೋತಿ ಎಂಬ ತುಪ್ಪಲ್ಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ ಚಿನ್ನಮ್ಮ ಲಾಲಿ ಚಿಲಿ ಪಿಲಿ ಪಿಲ್ಲಕ್ಕಿ ಕಿಲಕಿಗೆ ನಮ್ಮ ಕೋಲು ಘನವಾದವೇ ಚಿನ್ನಮ್ಮ ಲಾಲಿ ಚಿನ್ನಮ್ಮ ಚಿನ್ನಮ್ಮ ಲಾಲಿ ಚಿಲಿ ಪಿಲಿ ಪಿಲ್ಲಕ್ಕಿ ಕಿಲಕಿಗೆ ನಮ್ಮ ಕೋಲು ಘನವಾದವೇ ಚಿನ್ನಮ್ಮ ಲಾಲಿ ಚಿನ್ನಮ್ಮ ಚಿನ್ನಮ್ಮ ಲಾಲಿ ಚಿನ್ನಮ್ಮ ಮೊರೆ ನಿಂತುಕೊಂಡು ಕೊಬ್ಬರಿ ಬಟ್ಟೆ ಹಿಡಿದುಕೊಂಡು ಕೋಣೆ ಒಳಗೆ ನಿಂತುಕೊಂಡು ಕೊಬ್ಬರಿ ಬಟ್ಟೆ ಹಿಡಿದುಕೊಂಡು